ಮೊದಲು ಬಿಟ್ಟಾಗ ಅವುಗಳ ಒಂದು ಬಾಯಿಯ ಒಂದು ಸೈಜ್ ಕಮ್ಮಿ ಇರ್ತದೆ. ಅವಾಗ ನಾವು ಸಣ್ಣ ಕಣದ ಒಂದು ಆಹಾರವನ್ನು ಕೊಡಬೇಕಾಗ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ನಾವು ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತವಡನ್ನೇ ಬಳಸಿದಾಗ ಅದರ ಆಹಾರದ ಕಣ ನಾವು ನೆನೆಸಿದಾಗ ಸಣ್ಣನೇ ಆಗಿರ್ತದೆ, ಅದರಿಂದ ತೊಂದರೆ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ನಾವು ಈ ವಾಣಿಜ್ಯವಾಗಿ ಸಿಗುವಂತಹ ಆಹಾರವನ್ನು ಅಂದರೆ ಪೆಲೆಟೆಡ್ ಫೀಡ್ ಸಿಗುತ್ತೆ, ಗುಳಿಗೆ ಆಕಾರದ ಆಹಾರ ಸಿಗುತ್ತೆ, ಆಹಾರವನ್ನು ನಾವು ಕೊಳ್ಳಬೇಕಾದರೆ ಹೆಚ್ಚು ಗಮನವಾಗಿ ಕೊಳ್ಳಬೇಕಾಗ್ತದೆ. ಆಹಾರ ಕಣದ ಒಂದು ಗಾತ್ರವನ್ನು ಮೊದಲು ಸಣ್ಣ ಗಾತ್ರದಿಂದ ಶುರು ಮಾಡಬೇಕಾಗ್ತದೆ. 1 mm, 2 mm, 3 mm, 4 mm ಈ ರೀತಿ ನಾವು ಆಹಾರದ ಒಂದು ಕಣದ ಗಾತ್ರವನ್ನು ಸೆಲೆಕ್ಟ್ ಮಾಡಿ ದೊಡ್ಡ ದೊಡ್ಡದ ಆದಂಗೆ ನಾವು ಹೆಚ್ಚು ಗಾತ್ರದ ಆಹಾರವನ್ನು ನಾವು ಕೊಡಬೇಕಾಗ್ತದೆ. ಎಷ್ಟು ದಿನದವರೆಗೆ ಈ ರೀತಿ ನಾವು ಕೃತಕವಾಗಿ ಆಹಾರವನ್ನು ಕೊಡಬೇಕಾಗುತ್ತೆ? ನಾವು ಇಡೀ ನಮ್ಮ ಏನು ಕೃಷಿಯ ಒಂದು ಸಮಯ ಇರ್ತದೆ, ಒಂದು ವರ್ಷದವರೆಗೂ ನಾವು ಕೊಡಲೇಬೇಕಾಗ್ತದೆ. ಆದರೆ ಕೊಡುವಂತಹ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಮಾಡಬೇಕಾಗ್ತದೆ. ನಾವು ಪ್ರತಿ ತಿಂಗಳು ಸಗಣಿ ಗೊಬ್ಬರವನ್ನು ಹಾಕಿದ್ರೂ ನೈಸರ್ಗಿಕ ಆಹಾರ ಉತ್ಪತ್ತಿ ಮಾಡಿದ್ರೂ ಈ ಬೆಳವಣಿಗೆ ವೇಗ ಅಷ್ಟು ಇರೋದಿಲ್ಲ. ನಾವು ವೇಗವನ್ನು ಹೆಚ್ಚಿಸೋದಕ್ಕೆ ನಾವು ಕೃತಕವಾಗಿ ನಮ್ಮಲ್ಲಿ ಸ್ಥಳೀಯವಾಗಿ ಸಿಗುವಂತಹ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೌಡನ್ನು ನಾವು ಬಳಸಬಹುದಾಗಿದೆ. ಎರಡನ್ನೂ ಸಮ ಪ್ರಮಾಣದಲ್ಲಿ ನಾವು ಬಳಸಬಹುದು. ಈ ಕಡಲೆಕಾಯಿ ಹಿಂಡಿ ಚಕ್ಕೆ ರೂಪದಲ್ಲಿ ಬರ್ತದೆ, ಅದನ್ನು ಸ್ವಲ್ಪ ನೀರು ಹಾಕಿ ನೆನೆಸ್ಬಿಟ್ರೆ ಅದು ಮೃದುವಾಗ್ತದೆ. ಅದಕ್ಕೆ ನಾವು ಅಕ್ಕಿ ತೌಡನ್ನು ಬೆರೆಸಿ ಚೆನ್ನಾಗಿ ಮುದ್ದೆ ಮಾಡಿ ಅದನ್ನು ತಟ್ಟೆನಲ್ಲಿ ಅಂದರೆ ತಕ್ಕಡಿಯ ರೀತಿಯಲ್ಲಿ ನಾವು ತಟ್ಟೆಯನ್ನು ಅಥವಾ ಟ್ರೇಯನ್ನು ನೀರಿನಲ್ಲಿ ಇಟ್ಬಿಟ್ಟಿತ್ತೇನೆ. ತೂಗು ಹಾಕಿ ತಟ್ಟೆನಲ್ಲಿ ಆಹಾರವನ್ನು ಇಟ್ಬಿಟ್ಟು ಮರಿಗಳಿಗೆ ಸಿಗುವ ಹಾಗೆ ಮಾಡಬೇಕಾಗ್ತದೆ. ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಮೀನು ಕೃಷಿಯನ್ನು ಮಾಡ್ತೀವಿ ಅಂತಂದರೆ ಈ ರಸಗೊಬ್ಬರದ ಚೀಲಗಳು ನಮಗೆ ಸಿಗ್ತವೆ. ಆ ರಸಗೊಬ್ಬರದ ಚೀಲಗಳಿಗೆ ನಾವು ಕಾದ ಕಬ್ಬಿಣವನ್ನು ಅಲ್ಲಲ್ಲೇ ಮುಟ್ಟಿಸಿಬಿಟ್ರೆ ಸಣ್ಣ ಸಣ್ಣ ರಂಧ್ರಗಳಾಗ್ತವೆ. ಆ ರಂಧ್ರಗಳ ಮೂಲಕ ಈ ಆಹಾರವನ್ನು ನಾವು ಬ್ಯಾಗ್ನಲ್ಲಿ ಹಾಕದೆ ಹಾಕಿ ನೀರಿನಲ್ಲಿ ಕಟ್ಬಿಟ್ರೆ ಆ ರಂಧ್ರಗಳ ಮೂಲಕ ಅದು ಕರಗಿ ಹೊರಗಡೆ ಬರ್ತದೆ. ಆ ಹೊರಗಡೆ ಬರುವಂತಹ ಆಹಾರವನ್ನು ಮೀನುಗಳು ಹೋಗಿ ಅದನ್ನು ಹೆಕ್ಕಿ ತಿಂತವೆ. ಸೊ ಈ ರೀತಿಯೂ ಕೂಡ ಮಾಡಬಹುದು. ಇನ್ನು ನಾವು ಮೀನು ಮರಿಗಳನ್ನು ಒಂದು ಎಕರೆ ಕೊಳಕ್ಕೆ 5,000 ಮೀನು ಮರಿ ಬಿಟ್ಟಿದ್ದೀವಿ ಅಂತ ಅಂದಾಗ ನಾವು ಪ್ರತಿದಿನ ಎಷ್ಟು ಆಹಾರವನ್ನು ಕೊಡಬೇಕಾಗಿ ಅಂತ ನೋಡೋಣ. ನಾವು ಬಿಟ್ಟ ಮೊದಲನೇ ತಿಂಗಳು ಪ್ರತಿದಿನ 1 kg ಆಹಾರವನ್ನು ಕೊಡಬೇಕಾಗ್ತದೆ. ಇದರಲ್ಲಿ 1 kg 50% ಕಡಲೆಕಾಯಿ ಹಿಂಡಿ ಇರುತ್ತೆ, ಇನ್ನು 50% ನಮಗೆ ನುಣುಪಾದ ಅಕ್ಕಿಯ ತವಡಿ ಇರ್ತದೆ. ಇಲ್ಲಿ ಎರಡನ್ನು ನಾವು ಎತ್ತುಕೊಳ್ಳೋದು, ಆ ಎರಡರಲ್ಲೂ ಮತ್ತೆ ಅರ್ಧರ್ಧ ಭಾಗ ಮಾಡೋದು. ಅದನ್ನ 1% ಬೆಳಿಗ್ಗೆ ಕೊಡೋದು ಮತ್ತೆ 1/2% ಸಾಯಂಕಾಲ ಕೊಡೋದು. ಸೊ ಈ ರೀತಿ ನಾವು ಪ್ರತಿದಿನ ಎರಡು ಸಮಯದಲ್ಲಿ ಬೆಳಿಗ್ಗೆ ಸುಮಾರು 9-9:30 ಹಂಗೆ ಒಂದ್ಸರಿ ಕೊಡೋದು, ತಿರ್ಗ ಸಾಯಂಕಾಲ ನಾವು ಸುಮಾರು 4-4:30 ಸಂದರ್ಭದಲ್ಲಿ ಮತ್ತೊಮ್ಮೆ ಕೊಡೋದು. ಸೊ ಈ ರೀತಿ ನಾವು ಆಹಾರವನ್ನ ಕೊಡುವಂತಹ ಕ್ರಮವನ್ನ ಪಾಲಿಸಬೇಕಾಗ್ತದೆ. ಸೊ ಈ ರೀತಿ ನಾವು ಆಹಾರ ನೀಡೋದ್ರಿಂದ ಪ್ರತಿ ಕೆಜಿ ಮೀನನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ನಮಗೆ 1.25-1.5 kg ಅಷ್ಟು ಆಹಾರ ಬೇಕಾಗ್ತದೆ. ಈಗ ಮರಿ ಬಿಟ್ಟ ಮೊದಲನೇ ತಿಂಗಳು 1 kg ಪ್ರತಿದಿನ ಕೊಡಬೇಕು, ಮತ್ತು 2ನೇ ತಿಂಗಳು 2 kg ಮಾಡಬೇಕು, ಮತ್ತು 3ನೇ ತಿಂಗಳು 3 kg ಮಾಡಬೇಕಾಗ್ತದೆ, 4ನೇ ತಿಂಗಳು ಸುಮಾರು 3.5 kg ಅಷ್ಟು ಕೊಟ್ಟರೆ ಸಾಕು, ಮತ್ತು 5ರಿಂದ 6 ತಿಂಗಳು 4 kg ಅಷ್ಟು ಕೊಟ್ಟರೆ ಸಾಕು, ಮತ್ತು 6ರಿಂದ 7ನೇ ತಿಂಗಳು 5 kg ಕೊಡಬೇಕಾಗ್ತದೆ, 8ರಿಂದ 9ನೇ ತಿಂಗಳು ಸುಮಾರು 6 kg ಕೊಡಬೇಕಾಗ್ತದೆ, 10ನೇ ತಿಂಗಳು 7 kg ಕೊಡಬೇಕಾಗ್ತದೆ, ಮತ್ತು 11ನೇ ತಿಂಗಳಲ್ಲಿ 8 kg ಕೊಡಬೇಕಾಗ್ತದೆ, 12ನೇ ತಿಂಗಳಲ್ಲಿ 9 kg ಅಷ್ಟು ಆಹಾರವನ್ನು ಕೊಟ್ಟಾಗ 5,000 ಮರಿಗಳನ್ನು 1 ಎಕರೆ ಕೊಳದಲ್ಲಿ ನಾವು ಬಿಟ್ಟಾಗ ಕೊಡಬೇಕಾದಂತಹ ಆಹಾರದ ಪ್ರದೇಶದಲ್ಲಿ ಎಷ್ಟು ಮರಿಗಳನ್ನು ಬಿಡಬಹುದು? 1 ಎಕರೆಯಲ್ಲಿ 4ರಿಂದ 5,000 ತನಕ ಮೀನು ಮರಿಗಳನ್ನ ಬಿಡೋದಕ್ಕೆ ಸಾಧ್ಯತೆ ಇದೆ. ಇನ್ನು ಕೆಲವು ಸಂದರ್ಭದಲ್ಲಿ ಹುಲ್ಲುಗೆಂಡೆಯನ್ನ ನಾವು ಜೊತೆಗೆ ಬಿಟ್ಟಾಗ ಆ ಹುಲ್ಲುಗೆಂಡೆ ಈ ಮೃದುವಾದ ಜಲ ಸಸ್ಯಗಳನ್ನ ತಿನ್ನುವಂತಹ ಅಭ್ಯಾಸವನ್ನು ಹೊಂದಿರ್ತದೆ. ಅದು ಸಾಕಷ್ಟು ಆಹಾರವನ್ನು ತಿಂತದೆ. ಈ ಕೊಳವನ್ನು ಚೆನ್ನಾಗಿ ಕಳೆಯನ್ನು ತೆಗೆದಿರೋದ್ರಿಂದ ಅಲ್ಲಿ ಯಾವುದೇ ಜಲಸಸ್ಯ ಸಿಗೋದಿಲ್ಲ. ಅದರಿಂದ ಏನು ಮಾಡಬೇಕಾಗ್ತದೆ ಅಂದರೆ ನಾವು ಈ ನೇಪೇರ್ ಹುಲ್ಲು ದನಗಳಿಗೆ ಏನು ಬಳಸುವಂತಹ ನೇಪೇರ್ ಹುಲ್ಲು ಇರ್ತದೆ ಅದನ್ನು ತಂದು ಸಣ್ಣದಾಗಿ ಚೂರು ಮಾಡಿ ಅದು ತಿನ್ನೋದಕ್ಕೆ ಸಾಧ್ಯವಾಗಿ ಎಷ್ಟು ಸಣ್ಣ ಕಟ್ ಮಾಡಬೇಕು ಅಂತಂದರೆ ನೀವು ಅದನ್ನು ಡಿಸೈಡ್ ಮಾಡಬೇಕಾಗ್ತದೆ. ಸಣ್ಣ ಮೀನಿಗೆ ಸಣ್ಣದಾಗಿ, ಅತಿ ಸಣ್ಣದಾಗಿ, ಮತ್ತು ಬೆಳೀತಿದ್ದಂಗೆ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೂ ಅದು ತಿನ್ಕೊಳ್ತದೆ. ಸೊ ಹೀಗೆ ಅದಕ್ಕೂ ಕೂಡ ಪ್ರತಿದಿನ ಆಹಾರವನ್ನು ಒದಗಿಸ್ಕೊಡ್ಬೇಕಾಗ್ತದೆ. ನಾವು ಆಹಾರವನ್ನ ಹೊರಗಡೆಯಿಂದ ಕೊಂಡ್ಕೊಂಡೇ ಬರ್ತೀವಿ ಅಂತಂದ್ರೆ ವೆಚ್ಚ ಜಾಸ್ತಿ ಆಗ್ತದೆ. ಕೆಲವು ಸಂದರ್ಭದಲ್ಲಿ ನಮ್ಮಲ್ಲಿ ಏನಾದರೂ ಅಕ್ಕಿ ತವಡಿನ ವೇಸ್ಟು, ಅಕ್ಕಿ ನುಚ್ಚು, ಬೂಸ, ರಾಗಿ ಪುಡಿ, ಜೋಳದ ಹಿಟ್ಟು, ರಾಗಿ ಮುದ್ದೆ, ಈ ತರಕಾರಿ ಬೆಳೆಯ ಎಲೆಗಳನ್ನು ನಾವು ಸಣ್ಣದಾಗಿ ಚೂರು ಮಾಡಿ ನಮ್ಮ ಹುಲ್ಲುಗೆಂಡೆಗೆ ಕೊಡಬಹುದಾಗಿದೆ. ಸೊ ಇದರಿಂದ ಸ್ವಲ್ಪ ಮಟ್ಟಿಗೆ ನಾವು ಆಹಾರದ ವೆಚ್ಚವನ್ನು ಕಡಿಮೆ ಮಾಡಬಹುದಾಗಿದೆ. ಇನ್ನು ಸಾಕಣೆ ಸಮಯದಲ್ಲಿ ನಾವು ನೀರಿನ ಗುಣಮಟ್ಟದ ಒಂದು ನಿರ್ವಹಣೆಯನ್ನು ಚೆನ್ನಾಗಿ ಮಾಡಬೇಕಾಗ್ತದೆ. ನೀರು ಅತಿಯಾಗಿ ದಟ್ಟವಾದಂತಹ ಬಣ್ಣವನ್ನು ಪಡ್ಕೋಬಾರ್ದು. ನಾವು ಕೆಲವು ಸಂದರ್ಭದಲ್ಲಿ ಈ ಗೊಬ್ಬರವನ್ನು ಹಾಕ್ತೇವೆ, ಆ ಗೊಬ್ಬರ ಹಾಕಿದ ಸ್ವಲ್ಪ ದಿನದಲ್ಲಿ ಅದು ಹೆಚ್ಚು ಬಣ್ಣವನ್ನು ಅದು ಪಡ್ಕೊಳ್ತು ಅಂತಂದಾಗ ನಾವು ನೀರಿನ ಪಾರದರ್ಶಕತೆಯನ್ನು ಅಳೆಯಬೇಕಾಗ್ತದೆ. ಸೊ ಸುಮಾರು ಒಂದು ಅಡಿ ಎತ್ತರದಲ್ಲಿ ನಾವೇ ನಮ್ಮ ಒಂದು ಕೈಯನ್ನು ಬಿಸಿಲಿರುವಂಥ ಸಂದರ್ಭದಲ್ಲಿ ಮುಳುಗಿಸಿ, ಮೇಲಿಂದ ಮುಳುಗಿಸಿ ನಮ್ಮ ಬೆರಳಿನ ತುದಿಯನ್ನು ಮಡಚಿ ನೋಡ್ಕೊಂಡಾಗ ಅದು ಬೆರಳಿನ ತುದಿ ಒಂದು ಅಡಿ ಎತ್ತರದಲ್ಲಿ ಅದು ಕಾಣಬೇಕು. ಅಂದರೆ ಒಂದು ಅಡಿ ಆಳದಲ್ಲಿ ನಮ್ಮ ಬೆರಳಿನ ತುದಿ ಕಾಣ್ತು ಅಂತಂದರೆ ಅದರ ನೀರಿನ ಗುಣಮಟ್ಟ ಚೆನ್ನಾಗಿದೆ ಅಂತ ಅರ್ಥೈಸ್ಕೊಳ್ಬೇಕಾಗ್ತದೆ. ಸೊ ಅದಕ್ಕಿಂತ ಮುಂಚೆನೆ ನಾವು ಮುಳುಗಿದಾಗ ನಮ್ಮ ಬೆರಳು ಕಾಣ್ತಾ ಇಲ್ಲ ಅಂತಂದರೆ ನೀರು ದಟ್ಟವಾಗಿದೆ, ಅಲ್ಲಿ ನೀರಿನ ಗುಣಮಟ್ಟ ಹಾಳಾಗ್ತಾ ಇದೆ ಅಂತ ಅರ್ಥೈಸ್ಕೊಂಡು ಸ್ವಲ್ಪ ಭಾಗ ನೀರು ಅಂದರೆ ಸುಮಾರು 20% 25% ನೀರನ್ನು ತೆಗೆದುಬಿಟ್ಟು ಹಳೆ ನೀರನ್ನು ತೆಗೆದು ಹೊಸ ನೀರನ್ನು ನಾವು ತುಂಬಿಕೊಡಬೇಕಾಗ್ತದೆ. 1.5 ಅಡಿ ಆಳದವರೆಗೆ ಇರುವಂತಹ ವಸ್ತುಗಳು ಅದು ನಾವು ಕೈ ಹಾಕಿದಾಗ ನಮ್ಮ ಬೆರಳುಗಳು ಸ್ಪಷ್ಟವಾಗಿ ನಮಗೆ ಮೇಲಡೆ ಕಾಣಬೇಕು. ಕನಿಷ್ಠ 1 ಅಡಿಲಾದ್ರೂ ನಮ್ಮ ಬೆರಳು ಮಡಿತಿದಾಗ, ಮಡಚಿ ನಾವು ಮುಳುಗಿಸಿದಾಗ ಅದು ಕಾಣಬೇಕಾಗ್ತದೆ. ಇದು ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ವಿಧಾನ. ಇನ್ನು ಈ ಸಾಕಣೆ ಸಮಯದಲ್ಲಿ ಈ ಗೊಬ್ಬರದ ಸರಿಯಾದ ನಿರ್ವಹಣೆ ಮಾಡಬೇಕಾಗ್ತದೆ. ಈ ಹೆಚ್ಚಿನ ದಟ್ಟವಾದಂತಹ ಬಣ್ಣ ನೀರಿಗಿದ್ದಾಗ ನಾವು ಈ ಗೊಬ್ಬರ ಹಾಕೋದನ್ನ ನಿಲ್ಲಿಸಬೇಕು ಅಥವಾ ಸ್ವಲ್ಪ ಮಟ್ಟಿಗೆ ಮುಂದಕ್ಕೆ ಹಾಕಬೇಕಾಗ್ತದೆ, ಮುಂದೂಡಬೇಕಾಗ್ತದೆ. ಇನ್ನು ಈ ಸಾಕಣೆ ಸಮಯದಲ್ಲಿ ಮೀನುಗಳಿಗೆ ಕೆಲವು ರೋಗಗಳು ಬರಬಹುದು. ಸಾಮಾನ್ಯವಾಗಿ ಈ ಗೆಂಡ ಮೀನುಗಳಿಗೆ ರೋಗಗಳ ಬಾಧೆ ತುಂಬಾ ಕಡಿಮೆ, ಆದ್ರೂ ಕೆಲವು ಸಂದರ್ಭದಲ್ಲಿ ರೋಗಗಳು ಬರಬಹುದು. ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಕೆಲವೊಂದು ಸಂದರ್ಭದಲ್ಲಿ ನಾವು ಈ ರೋಗವನ್ನು ಪತ್ತೆ ಹಚ್ಚಬೇಕಂದ್ರೆ ನಾವು ಕೊಟ್ಟಂತಹ ಆಹಾರವನ್ನು ಸರಿಯಾಗಿ ಸೇವನೆ ಮಾಡೋದಿಲ್ಲ. ನಾನು ಈಗಾಗಲೇ ಹೇಳಿದೆ, ಈ ಟ್ರೇ ಅಥವಾ ತಕ್ಕಡಿ ರೂಪದಲ್ಲಿ ಒಂದು ಇದನ್ನು ನಾವು ಇದು ಮಾಡಿ ನೀರಿನಲ್ಲಿ ತೂಗುಬಿಟ್ಟು ನಾವು ಆಹಾರವನ್ನು ಅದರಲ್ಲಿ ಇಟ್ಟು ತೂಗುಬಿಡಬೇಕಾಗ್ತದೆ. ಹಾಗೆ ತೂಗುಬಿಟ್ಟಂತಹ ಆಹಾರ ಸಂಪೂರ್ಣವಾಗಿ ಬಳಕೆಯಾಗಿದೆಯೇ ಇಲ್ಲವೇ ಅಂತ ನೋಡ್ಕೋಬೇಕಾಗ್ತದೆ. ನಾವು ಕೊಟ್ಟಂತಹ ಆಹಾರ 1 ಅಥವಾ 2 ಗಂಟೆಯ ಸಮಯದಲ್ಲಿ ಅದು ಸಂಪೂರ್ಣವಾಗಿ ಖಾಲಿ ಆಗಬೇಕು. ಖಾಲಿ ಆಗಲಿಲ್ಲ ಅಂತಂದರೆ ಅಲ್ಲಿ ಮೀನುಗಳು ತಿಂದಿಲ್ಲ, ಸರಿಯಾಗಿ ತಿಂತಾ ಇಲ್ಲ ಅಂತ ಅರ್ಥೈಸ್ಕೊಳ್ಬೇಕಾಗ್ತದೆ. ಸೊ ಈಗ ಈ ಮೀನುಗಳು ರೋಗ ಬಂದಾಗ ಸರಿಯಾಗಿ ಆಹಾರ ಸೇವಿಸೋದಿಲ್ಲ. ಕೆಲವು ಸಂದರ್ಭದಲ್ಲಿ ಅವುಗಳನ್ನ ನಾವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಧಾನವಾಗಿ ಇತ್ತಾ ಇರ್ತವೆ. ಕೆಲವು ಸಂದರ್ಭದಲ್ಲಿ ರೆಕ್ಕೆಗಳು ಮಡಚ್ಕೊಂಡಿರ್ತದೆ, ಮತ್ತು ಕೆಲವು ಮೀನುಗಳನ್ನು ಹಿಡಿದು ನೋಡಿದಾಗ ಹೊಟ್ಟೆ ಊದ್ಕೊಂಡಂಗೆ ಇರ್ತದೆ. ಉರುಪೆಗಳು ಸರಿಯಾಗಿ ಸಮನಾಗಿ ಜೋಡಿಸಿದಂತೆ ಇರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಮೇಲೆ ಬಂದಂತೆ, ಮೇಲೆ ಎದ್ದಂತೆ ಅದು ತರ್ಚ್ಕೊಂಡಿದೆಯೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇರ್ತದೆ. ಮತ್ತು ದೇಹದ ಮೇಲ್ಗಡೆ ಕೆಲವು ಸಂದರ್ಭದಲ್ಲಿ ಗಾಯದ ಗುರುತುಗಳು ಅಥವಾ ಮಚ್ಚೆಗಳು ಕಂಡು ಬರ್ತವೆ. ನಾವು ಮೀನುಗಳನ್ನು ಹಿಡಿದು ನೋಡಬೇಕಾಗ್ತದೆ. ನಮ್ಗೆ ಯಾವಾಗ ಡೌಟ್ ಬರ್ತದೆ ಅವಾಗ ತಕ್ಷಣ ಹಿಡಿದು ನೋಡಬೇಕಾಗ್ತದೆ. ಎಷ್ಟು ಬೇಗ ರೋಗ ಹರಡುತ್ತೆ ಒಂದರಿಂದ ಒಂದಕ್ಕೆ? ಅದು ಕೆಲವು ಸಂದರ್ಭದಲ್ಲಿ ಒಂದೇ ಕಡೆ ಇರೋದ್ರಿಂದ ಬೇರೆ ಮರಿಗಳಿಗೂ ಹರಡುವಂತಹ ಸಂದರ್ಭ ಕೆಲವೇ ದಿನಗಳಲ್ಲಿ ಆಗ್ತದೆ. ಸೊ ಆದ್ರಿಂದ ನಾವು ಆಗಾಗ್ಗೆ ಈ ಮರಿಗಳ ಒಂದು ಆರೋಗ್ಯವನ್ನು 15 ದಿನಕ್ಕೊಮ್ಮೆ ನೋಡ್ತಿರ್ಬೇಕು. 15 ದಿನಕ್ಕೊಮ್ಮೆ ಅಥವಾ ಒಂದು ತಿಂಗಳಿಗೆ ಒಮ್ಮೆ ಏನಾದ್ರೂ ನಾವು ಈ ಕೈಯಿಂದ ಬೀಸೋ ಬಲೆ ಸಿಗುತ್ತೆ, ನಾವು ಕೈಯಿಂದ ಬೀಸಿದಾಗ ರೌಂಡ್ಗೆ ಬಿದ್ದು ಅದು ಅಲ್ಲಿರುವಂತಹ ಮರಿಗಳನ್ನು ಅದರೊಳಗೆ ಸಿಗಿಸ್ಕೊಳ್ತದೆ. ಅದನ್ನು ಎಳ್ಕೊಂಡಾಗ ಬಲೆಯಲ್ಲಿ ಮರಿಗಳು ಬರ್ತವೆ. ಸೊ ಆ ಮರಿಗಳನ್ನು ಇಟ್ಕೊಂಡಿದ್ದೆ ನಾವು ಆರೋಗ್ಯವನ್ನು ಮತ್ತು ಬೆಳವಣಿಗೆಯನ್ನು ಎರಡನ್ನು ನೋಡಬೇಕಾಗ್ತದೆ. ಸೊ ಹಾಗೆ ನೋಡಿದಾಗ ಸಂದರ್ಭದಲ್ಲಿ ನಾವು ಇದನ್ನು ಈ ಮೈ ಮೇಲೆ ಏನಾಗಿದೆ ಮತ್ತು ಕಿವರು ಏನಾಗಿದೆ ಇವೆಲ್ಲವನ್ನು ಸ್ವಲ್ಪ ನೋಡಬೇಕಾಗ್ತದೆ. ಸೊ ಇಲ್ಲಿ ಏನಾದರೂ ಅಸಾಮಾನ್ಯವಾದಂತಹ ಒಂದು ಲಕ್ಷಣಗಳು ಕಂಡಾಗ ನಾವು ಅದಕ್ಕೆ ಗಮನ ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ಈ ರೋಗ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡಿದಾಗ ನಾವು ಉತ್ತಮವಾದಂತಹ ನೀರಿನ ನಿರ್ವಹಣೆ ಮಾಡದಲೇ ಇದ್ದಾಗ ರೋಗ ಬರ್ತದೆ. ಅಲ್ಲಿ ಹೆಚ್ಚಿನ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಆಗಿ ಈ ಬ್ಯಾಕ್ಟೀರಿಯಾಗಳಿಂದ ತೊಂದರೆ ಆಗ್ತದೆ. ಮತ್ತು ಕಡಿಮೆ ಒಂದು ಜಾಗದಲ್ಲಿನೇ ಹೆಚ್ಚು ಮೀನು ಮರಿಗಳನ್ನು ಬಿಟ್ಟಾಗ ಅಲ್ಲಿ ಮೀನುಗಳಿಗೆ ರೋಗ ಬರುವುದಕ್ಕೆ ಅವಕಾಶ ಇರ್ತದೆ. ಮತ್ತು ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ಪಂಪ್ಗಳು ಆ ಥರದ್ದು ಏನು ಬೇಕಾಗಲ್ವಾ? ಮೀನುಗಳ ಒಂದು ಬಿಡುವಂತಹ ಸಾಂದ್ರತೆ ಜಾಸ್ತಿ ಆದಾಗ ನಾವು ಆ ಒಂದು ಆಕ್ಸಿಜನ್ ಒಂದು ಏರಿಯಾ 5,000 ಬೇಕಾಗಲ್ಲ, 5,000 ಬೇಕಾಗಲಿಲ್ಲ. ಸಾಮಾನ್ಯವಾಗಿ ಒಂದು ಮೀನು ಒಂದು ಸ್ಕ್ವೇರ್ ಮೀಟರ್ನಲ್ಲಿ ಅಥವಾ ಒಂದು ಕ್ಯೂಬಿಕ್ ಮೀಟರ್ನಲ್ಲಿ ಬೆಳೆದಿಕ್ಕೆ ಅವಕಾಶ ಬೇಕು, ಅಷ್ಟು ಜಾಗ ಇದು ಈ ಒಂದು ಸಾಂದ್ರತೆಯಲ್ಲಿ ಸಿಗ್ತದೆ. 4,000-5,000 ಒಂದು ಮರಿಗಳನ್ನು ಬಿಟ್ಟಾಗ ಆ ಒಂದು ಯೋಗ್ಯವಾದಂತಹ ಬೇಕಾದಂತಹ ವಾತಾವರಣ ಅದಕ್ಕೆ ಸಿಗತ್ತೆ. ಅಲ್ಲಿ ಈ ಆಹಾರದ ಒಂದು ಕೊರತೆ ಆಗೋದಿಲ್ಲ ಮತ್ತು ಆಕ್ಸಿಜನ್ ಕೊರತೆ ಆಗೋದಿಲ್ಲ. ಸೊ ಉತ್ತಮವಾಗಿ ನಾವು ನೀರು ನಿರ್ವಹಣೆ ಮಾಡದಲ್ಲೇ ಇದ್ದರೆ ಅದಕ್ಕೆ ರೋಗ ಬರೋದಕ್ಕೆ ಅವಕಾಶ ಇರ್ತದೆ. ಕಡಿಮೆ ಸ್ಥಳದಲ್ಲಿ ಹೆಚ್ಚಿನ ಒಂದು ಮರಿ ಬಿಟ್ಟಾಗ ಮತ್ತೆ ನಾವು ಹೆಚ್ಚು ಆಹಾರವನ್ನು ಬೇಗ ಬೆಳೀಲಿ ಅಂತ ಹಾಕ್ಬಿಡ್ತೀವಿ, ಅದು ತಪ್ಪಾಗ್ತದೆ. ಅದು ಹೆಚ್ಚಾದಂಥ ಆಹಾರ ಅದು ತಿನ್ನೋದಿಲ್ಲ, ಅದು ಕೆಳಗಡೆ ಹೋಗಿ ಕೊಳದ ತಳದಲ್ಲಿ ಸೇರೋದ್ರಿಂದ ಅಲ್ಲಿ ಕೊಳೆತ ಉಂಟಾಗ್ತದೆ. ಅದರಿಂದ ಈ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಉಂಟಾಗ್ತದೆ, ಆ ಒಂದು ಬ್ಯಾಕ್ಟೀರಿಯಾಗಳಿಂದ ಮೀನುಗಳಿಗೆ ರೋಗ ಬರಬಹುದು. ಮತ್ತು ಕೆಲವು ಸಂದರ್ಭದಲ್ಲಿ ಯಾವುದೋ ಚರಂಡಿ ನೀರು ಚೆನ್ನಾಗಿ ಹೋಗ್ತಾ ಇದೆ, ನಮಗೆ ನೀರು ಕೊಳದಲ್ಲಿ ಕಮ್ಮಿ ಐತೆ ಅಂತಂದ್ಬಿಟ್ಟು ಅದನ್ನು ಆ ಕಡೆಗೆ ಎರ್ಸ್ಕೊಬಿಡ್ತೀವಿ. ಅದು ಆ ಥರ ಮಾಡಬಾರ್ದು. ಅದು ಆ ಥರ ಮಾಡೋದ್ರಿಂದ ಕೊಳದ ನೀರಿನ ಗುಣಮಟ್ಟ ಹಾಳಾಗಿ ಮೀನುಗಳಿಗೆ ರೋಗ ಬರೋದಕ್ಕೆ ಅವಕಾಶ. ಒಂದ್ಸಾರಿ ಬದಲಾವಣೆ ಮಾಡಬೇಕು ಪೂರ್ತಿ. ನಮಗೆ ಯಾವಾಗಲೂ ನೀರನ್ನು ಬದಲಾವಣೆ ಮಾಡಬೇಕು ಅಂತಿಲ್ಲ. ನಾನು ಈಗಾಗಲೇ ಹೇಳಿದೆ, ನೀರಿನ ಬಣ್ಣ ಅಧಿಕವಾಗಬಾರ್ದು. ಮತ್ತೆ ಕೆಲವು ಸಂದರ್ಭದಲ್ಲಿ ಮೀನುಗಳಿಗೆ ಆಮ್ಲಜನಕದ ಕೊರತೆ ಆದಾಗ ಬೆಳಗಿನ ಸಮಯದಲ್ಲಿ ಅವು ನೀರಿನ ಮೇಲ್ಮಟ್ಟಕ್ಕೆ ಬಂದು ತಮ್ಮ ಬಾಯನ್ನ ನೀರಿನಿಂದ ಹೊರಗಡೆ ಹಾಕಿ ಈ ಗಾಳಿಯನ್ನ ತಗೊಳ್ಳೋದಕ್ಕೆ ಅವು ಪ್ರಯತ್ನವನ್ನ ಮಾಡ್ತಾ ಇರ್ತವೆ. ಅದು ಇಂಡಿಕೇಶನ್ ಏನು ಅಂತಂದ್ರೆ ಆ ನೀರಿನಲ್ಲಿ ಆ ಕರಗಿರುವಂತಹ ಆಮ್ಲಜನಕ ಕಡಿಮೆಯಾಗಿ ಅಲ್ಲಿ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ಬೆಳಗಿನ ಜಾವದಲ್ಲಿ. ಅದಕ್ಕೇನೆ ನಾವು ಈ ಕೊಳದ ಒಂದು ಕಡೆ ನೋಡ್ಕೊಂಡು ಬರಬೇಕು. ಆ ರೀತಿ ಮಾಡೋದ್ರಿಂದ ನಾವು ತಕ್ಷಣ ಆ ಥರ ಚಿಹ್ನೆ ಕಂಡು ಬಂತು ಅಂತಂದರೆ ಹೊಸ ನೀರನ್ನು ನಾವು ಬಿಡಬೇಕಾಗ್ತದೆ. ಅದರಲ್ಲೂ ನೀರನ್ನು ಚಿಮ್ಮಿಸಿ ಬಿಡೋದ್ರಿಂದ ಏನಾಗ್ತದೆ, ಈ ಚಿಮ್ಮಿದಂತಹ ನೀರು ಅನೇಕ ಕಣಗಳಾಗಿ ಅದು ನೀರಿನ ಇದು ಗಾಳಿಯೊಡನೆ ಬೆರೆತು ಮತ್ತೆ ಅಲ್ಲಿ ಗಾಳಿಯೊಡನೆ ಬೆರೆತಾಗ ಏನಾಗ್ತದೆ, ಗಾಳಿಲಿರುವಂತಹ ಆಮ್ಲಜನಕವನ್ನು ಅದು ಪಡ್ಕೊಂಡು ತನ್ನಲ್ಲಿ ಕರಗಿಸ್ಕೊಂಡು ಕೆಳಗಡೆ ಕೊಳಗೆ ಬೀಳುತ್ತದೆ. ಅದರಿಂದ ಮೀನುಗಳಿಗೆ ಉಸಿರಾಟಕ್ಕೆ ಅದು ಸಹಾಯ ಆಗ್ತದೆ. ತಳಭಾಗದಲ್ಲಿ ಏನಾದರೂ ಹೂಳು ತರ ಏನಾದರೂ ಕಟ್ಕೊಂಡಿದ್ರೆ ಅದನ್ನ ತೆಗೆಯಬೇಕು. ಈ ಅದಕ್ಕೇನೆ ನಾನು ಹೇಳೋದು, ಈ ಕೊಳವನ್ನು ತಯಾರು ಮಾಡೋ ಸಂದರ್ಭದಲ್ಲಿ ಹೆಚ್ಚಿನ ಹೂಳಿತ್ತು ಅಂತಂದ್ರೆ ಹೂಳನ್ನು ತೆಗಿಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಈ ಕಳೆಗಳ ಎಲೆಗಳು ಬಿದ್ದು ಕೊಳೆತು ಅದು ಒಂದು ಹೂಳು ಜಾಸ್ತಿ ಆಗಿರ್ತದೆ. ಆ ಹೂಳನ್ನು ತೆಗೆಯೋದ್ರಿಂದ ನಾವು ಈಸಿಯಾಗಿ ಬಲೆಗಳನ್ನು ಹಾಕಿ ಮೀನುಮರಿಗಳನ್ನ ಹಿಡಿಯೋದಕ್ಕೂ ಕೂಡ ಸಹಾಯ ಆಗ್ತದೆ. ಜೊತೆಗೆ ಈ ಕೊಳೆಯುವಂತಹ ಸಂದರ್ಭದಲ್ಲಿ ಎಲೆಗಳು ಏನು ಕೊಳಿತವೆ ಆ ಸಂದರ್ಭದಲ್ಲಿ ಇವು ಕೂಡ ಕೊಳೆಯುವಿಕೆಗೆ ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಬಳಸ್ಕೊಬಿಡ್ತದೆ. ಅದರಿಂದ ಆಕ್ಸಿಜನ್ ಪ್ರಾಬ್ಲಮ್ ಅಲ್ಲೂ ಕೂಡ ಉಂಟಾಗೋದಕ್ಕೆ ಅವಕಾಶ ಆಗ್ತದೆ. ಸೊ ಇನ್ನು ನಮ್ಮ ಈ ಸಾಕಣೆಯ ಮೀನುಗಳಿಗೆ ಯಾವ್ಯಾವ ರೋಗಗಳು ಬರಬಹುದು ಅಂತ ನಾವು ನೋಡಿದಾಗ, ಈಜು ರೆಕ್ಕೆ ಮತ್ತು ಬಾಲದ ರೆಕ್ಕೆ ಕುಳಿತಾ ಇರುವಂತಹ ಒಂದು ರೋಗ, ಮತ್ತು ದೇಹದ ಮೇಲೆ ಕೆಲವು ಸಂದರ್ಭದಲ್ಲಿ ಕೆಲವು ಪರಾವಲಂಬಿ ಜೀವಿಗಳಿಂದ ಕಚ್ಚಿ ಗಾಯದ ಗುರುತುಗಳು ಮತ್ತು ರಕ್ತ ಸೋರ್ತಾ ಇರುವಂತಹ ಒಂದು ಚಿಹ್ನೆಗಳು ಕಂಡುಬರ್ತವೆ. ಮತ್ತು ಕೆಲವು ಸಂದರ್ಭದಲ್ಲಿ ಮೈ ಮೇಲೆ ಬಿಳಿ ಬಿಳಿ ಬಿಳಿ ಬಿಳಿ ಚಿಕ್ಕಿಯಾಗಿ ಅಂಟ್ಕೊಂಡಿರುವಂತಹ ಒಂದು ಚಿಹ್ನೆ ಕಾಣ್ತದೆ. ಮತ್ತು ಕೆಲವು ಸಂದರ್ಭದಲ್ಲಿ ದೇಹದ ಒಳಗಡೆ ಕೆಲವು ಹುಳುಗಳು ಸೇರಿಕೊಂಡಿತ್ತೇನೆ ಈ ಮೀನುಗಳಿಗೆ ಬಾಧೆಗಳನ್ನು ಕೊಡ್ತದೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಈ ಮೀನುಗಳು ಸರಿಯಾಗಿ ಆಹಾರ ತಿನ್ನೋದಿಲ್ಲ ಮತ್ತು ಅವುಗಳು ಸರಿಯಾಗಿ ಚಲಿಸೋದಿಲ್ಲ. ಏನು ನಾರ್ಮಲಾಗಿ ಚಲಿಸ್ತವೆ ಆ ರೀತಿ ಚಲಿಸೋದಿಲ್ಲ, ಸ್ವಲ್ಪ ಓರೆಯಾಗಿ ಸ್ವಲ್ಪ ನಿಧಾನವಾಗಿ ಹೇಗೆಗೋ ಅದರ ಚಲನವನ್ನು ಕಂಡು ಬರ್ತದೆ. ಈ ರೀತಿ ಕಂಡು ಬಂದಾಗ ಇವುಗಳನ್ನು ನಾವು ಮೀನುಗಳನ್ನು ನೀರು ಖಾಲಿ ಮಾಡಿ ಅಥವಾ ನೀರು ಕಡಿಮೆ ಮಾಡಿ ನೀರನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿ ಅವುಗಳನ್ನ ಹಿಡ್ಕೊಂಡು ಉಪಚಾರ ಮಾಡಬೇಕಾಗ್ತದೆ. ಈ ಉಪಚಾರಕ್ಕೆ ನಾವು ಏನು ಔಷಧಿಯನ್ನು ನಾವು ಉಪಯೋಗಿಸ್ಬೇಕು ಅಂತಂದರೆ, ನಮಗೆ ಈ ಸುಲಭವಾಗಿ ಸಿಗುವಂತಹ ಅಡುಗೆ ಉಪ್ಪಿನ ದ್ರಾವಣವನ್ನು ನಾವು ಮಾಡ್ಕೋಬೇಕಾಗ್ತದೆ. 3% ಅಡುಗೆ ಉಪ್ಪಿನ ದ್ರಾವಣವನ್ನು ನಾವು ಮಾಡಿಕೊಂಡು ಬಕೆಟ್ ಅಥವಾ ಟಬ್ಗಳಲ್ಲಿ ಈ ಮೀನುಗಳನ್ನು ಹಿಡಿದು ತಂದು ಈ ಕೈಬಲೆಯನ್ನು ಉಪಯೋಗಿಸ್ಕೋಬೇಕಾಗ್ತದೆ. ಕೈಬಲೆಯಿಂದ ಮೀನುಗಳನ್ನ ಹಿಡ್ಕೊಬಂದು ಬಕೆಟ್ ಅಥವಾ ಟಬ್ಗಳಲ್ಲಿ ಅದನ್ನು ಮುಳುಗಿಸಿ ಹಾಗೆಯೇ 10 ನಿಮಿಷಗಳ ಕಾಲ ಬಾತ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಸ್ನಾನ ಮಾಡಿಸಿ ಅದನ್ನು ತೊಗೊಂಡೋಗಿ ಬಿಡಬೇಕಾಗ್ತದೆ. ಮತ್ತು ಈ ಒಂದು ಉಪ್ಪಿನ ದ್ರಾವಣ ಬದಲಾಗಿ ನಾವು ಶೇಕಡ 0.04 ಪ್ರಮಾಣದ ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣವನ್ನು ಕೂಡ ಮಾಡಿಕೊಂಡು ನಾವು ಅದರಲ್ಲಿ 10 ನಿಮಿಷ ಸ್ನಾನವನ್ನು ಮಾಡಿಸಿ ಮೀನು ಮರಿಗಳನ್ನು ವಾಪಸ್ಸು ನಮ್ಮ ಕೊಳಕ್ಕೆ ಬಿಟ್ಟು ಅದನ್ನು ಉಪಚಾರ ಮಾಡೋದ್ರಿಂದ ಈ ರೋಗಗಳನ್ನು ನಿವಾರಣೆ ಮಾಡಬಹುದಾಗಿದೆ. ಇನ್ನು ನಾವೆಲ್ಲ ಚೆನ್ನಾಗಿ ಈ ಮೀನುಗಳನ್ನು ನಾವು ನೋಡ್ಕೊಂಡಿದ್ದೇನೆ, ಸಾಕಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಸುಮಾರು 10-12 ತಿಂಗಳು ಆಗಿದೆ ಅನ್ನೋ ಸಂದರ್ಭದಲ್ಲಿ ಮೀನನ್ನು ಹಿಡಿದು ಇನ್ನೇನು ಮಾರಾಟ ಮಾಡುವಂತಹ ಸಂದರ್ಭ ಇದೆ ಅಂತ ಗೊತ್ತಾದರೆ ನಾವು ಮಾರಾಟ ಮಾಡಬಹುದು. ಈ ಹಿಡಿಯೋದಕ್ಕೆ ನಾವೇನು ಮಾಡಬೇಕಾಗ್ತದೆ ಅಂದರೆ ಡ್ರ್ಯಾಗ್ ನೆಟ್ಟನ್ನು ಉಪಯೋಗಿಸ್ಬೇಕಾಗ್ತದೆ ಅಥವಾ ಎಳೆಬಲೆಯನ್ನಾದರೂ ಉಪಯೋಗಿಸ್ಬೇಕಾಗ್ತದೆ. ಇನ್ನೊಂದು ಸುಲಭವಾಗಿ ಆಗಲೇ ಹೇಳಿದೆ, ಈ ಸುತ್ತುವರಿಯುವ ಬಲೆ, ಕೈ ಬಲೆಯಿಂದ ಕೂಡ ನಾವು ಅದನ್ನು ಹಿಡಿಬಹುದು. ಈ ಹಿಡಿಯೋ ಸಂದರ್ಭದಲ್ಲಿ ನೀರಿನ ಮಟ್ಟವನ್ನು ಕಡಿಮೆ ಮಾಡಿಕೊಂಡ್ರೆ 2 ಅಥವಾ 2.5 ಅಡಿಗೆ ನಿಲ್ಲಿಸ್ಕೊಂಡ್ರೆ ನಮಗೆ ಹಿಡಿಯೋದಕ್ಕೆ ಸುಲಭ ಆಗ್ತದೆ. ಆಗ ನಾವು ಡ್ರ್ಯಾಗ್ ನೆಟ್ಟಿನ ತಗೊಂಡಿದ್ದೇನೆ, ಎಲ್ಲರೂ ಹಿಡ್ಕೊಂಡು ಒಂದು 3-4 ಜನ ಅಥವಾ 5-6 ಜನ ಸೇರ್ಕೊಂಡಿದ್ದೇನೆ ನಾವು. ಆ ಕಡೆ ತುದಿನಲ್ಲಿ ಪಾಂಡನ ಒಂದು ಸೈಡಲ್ಲಿ ಒಬ್ಬ ಇರಬೇಕು, ಈ ಕಡೆ ಸೈಡಲ್ಲಿ ಒಬ್ಬ ಇರಬೇಕು. ಬಲೆಗಳನ್ನು ಚೆನ್ನಾಗಿ ಹರಡ್ಕೊಂಡಿದ್ದೇನೆ, ಗೋಡೆ ಥರ ನಿಲ್ಲಿಸ್ಕೊಂಡು ಅದನ್ನು ಹಾಗೆ ಎಳಿತಾ ಬರಬೇಕಾಗ್ತದೆ. ಹೀಗೆ ಎಳಿತಾ ಬಂದಿದ್ದೇನೆ. ತಳಭಾಗದ ಒಂದು ಏನು ಫುಟ್ ರೋಪ್ ಅಂತ ಹೇಳ್ತೀವಿ, ಅದನ್ನು ಎಂಡಿಗೆ ಬಂದಾಗ ಗೋಡೆಗೆ ಸಾಗಿಸ್ಕೊಂಡೆ ಮೇಲಕ್ಕೆ ತಗೊಂಡಾಗ ಮೀನುಗಳೆಲ್ಲವೂ ಬಲೆಯಲ್ಲಿ ಸಿಗಾಕೊಳ್ತವೆ. ಆ ರೀತಿ ನಾವು ಮೀನುಗಳನ್ನು ಹಿಡಿಬೇಕು. ಹಿಡಿದಾಗ ನಾವು ಹೆಚ್ಚು ಚೆನ್ನಾಗಿ ಬೆಳೆದಿರುವಂತಹ ಸುಮಾರು 1 ಕೆಜಿ ಬೆಳೆದಿರುವಂತಹ ಮೀನನ್ನು ಮೊದಲು ನಾವು ತಗೊಂಡು ಮಾರಾಟ ಮಾಡಬೇಕು. ನಂತರ ಅದಕ್ಕಿಂತ ಕಡಿಮೆ ಇರುವಂತಹ, ಒಂದು ವೇಳೆ 1/2 ಕೆಜಿಗಿಂತ ಅಂದರೆ ನಾವು ಬೆಳವಣಿಗೆ ಒಂದೇ ಸಮ ಇರೋದಿಲ್ಲ, ಕೆಲವು ಫಾಸ್ಟಾಗಿ ಬೆಳಿಬೋದು, ಕೆಲವು ಇನ್ನೂ ನಿಧಾನವಾಗಿ ಬೆಳಿಬೋದು. ಸೊ ಅಲ್ಲಿ ಯಾವುದು ಸಣ್ಣದಾಗಿದೆ ಅದಕ್ಕೆ ಇನ್ನೂ ಬೆಳವಣಿಗೆಗೆ ಅವಕಾಶ ಮಾಡಿಕೊಡೋದಾದರೆ ಮಾಡಿಕೊಡ್ಬೋದು, ಇಲ್ಲ ಕಂಪ್ಲೀಟಾಗಿ ತೆಗೆದು ನಾವು ಮಾರಾಟ ಮಾಡಬೇಕಾಗ್ತದೆ. ಇನ್ನು ಮೀನು ಮರಿ ಉತ್ಪಾದನೆ ತಾವೇ ಮಾಡ್ಕೊಳ್ತೀವಿ ಅನ್ನೋದಕ್ಕೂ ಅವಕಾಶ ಇದೆಯಾ? ಮಾಡ್ಕೋಬಹುದು, ಖಂಡಿತ ಇದೆ, ಖಂಡಿತ ಇದೆ. ಈಗ ಮೀನು ಮರಿ ಉತ್ಪಾದನಾ ಕೇಂದ್ರದಲ್ಲಿ ನಮಗೆ ಸ್ಪಾನ್ ಸಿಗುತ್ತೆ. ಸ್ಪಾನ್ ಅಂದ್ರೆ ಹುಟ್ಟಿದಂತಹ ಮರಿ, ಅದು ಅವ್ರು ಕೊಡಬೇಕಾದ್ರೆ ಒಂದು 3-4 ದಿನ ಅಥವಾ ಒಂದು 5 ದಿನ ಸಮಯ ಆಗ್ತದೆ. ಆ ಸಮಯದಲ್ಲಿ ಅದರ ಒಂದು ಉದ್ದ 1 ಸೆಂಟಿಮೀಟರ್ಗಿಂತ ಕಮ್ಮಿ ಇರ್ತದೆ. ಅಂತಹ ಮೀನು ಮರಿಗಳನ್ನ ತಂದು ನಾವು ಅದಕ್ಕಾಗಿಯೇ ಕೊಳವನ್ನು ತಯಾರಿ ಮಾಡಿಕೊಂಡು ಅದರಲ್ಲಿ ಬಿಟ್ಟು ನಾವು ವಿರಳದ ಮೀನು ಮರಿಗಳಾಗಿ ಬೆಳೆಸಿ ನಾವು ಮಾರಾಟ ಮಾಡಬಹುದು. ಅದು ಇನ್ನೊಂದು ಲಾಭದಾಯಕ ಉದ್ದಿಮೆ. ಮೀನು ಮರಿ ಪಾಲನೆ ಅಂತ ಹೇಳ್ತೀವಿ, ಇದು ಮೀನು ಕೃಷಿ. ನಾವು ತಿನ್ನ ಮೀನಾಗಿ ಬೆಳೆಸುವಂತದ್ದು ಮೀನು ಕೃಷಿ, ಅದಕ್ಕೂ ಅವಕಾಶ ಇದೆ, ಅದಕ್ಕೂ ಅವಕಾಶ ಇದೆ. ಅದು ಕೂಡ ಲಾಭದಾಯಕವಾದಂತಹ ಒಂದು ಮೀನುಗಾರಿಕಾ ಚಟುವಟಿಕೆ. ಈ ರೀತಿ ನಾವು ಒಂದು ಮೀನು ಸಾಕಣೆಯನ್ನು ಮಾಡಿದಾಗ 1 ಹೆಕ್ಟೇರ್ ವಿಸ್ತೀರ್ಣದ ಕೊಳದಲ್ಲಿ 1 ವರ್ಷಕ್ಕೆ ಸುಮಾರು 3,000-5,000 ಕೆಜಿ ಮೀನಿನ ಇಳುವರಿಯನ್ನು ಪಡೆಯೋದಕ್ಕೆ ನಮಗೆ ಸಾಧ್ಯತೆ ಇದೆ. ಇನ್ನು ನಮ್ಮ ಒಂದು ಈ ಮೀನು ಸಾಕಣೆಯ ಒಂದು ಆರ್ಥಿಕತೆಯನ್ನು ಅಂದಾಜು ಮಾಡಿ ನೋಡೋದಾದರೆ ನಮ್ಮಲ್ಲಿ ಯಾವ್ಯಾವುದಕ್ಕೆ ಖರ್ಚು ಬರ್ತದೆ ಅಂದರೆ, ಈ ಕೊಳದ ಕಾಯಂ ನಿರ್ಮಾಣ ಮಾಡೋದಕ್ಕೆ ಕೆಲವು ಸಂದರ್ಭದಲ್ಲಿ ಅದು ಖರ್ಚು ವೇರಿ ಆಗ್ತದೆ. ಬೇರೆ ಬೇರೆ ಪ್ಲೇಸದಲ್ಲಿ ನಾನು ಇಷ್ಟೇ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ನ್ಯಾಚುರಲ್ ಆಗಿರುವಂತಹ ಪಾಂಡನ್ನೇ ಆರ್ಡರ್ ಮಾಡಿದಾಗ ಖರ್ಚು ಕಡಿಮೆ ಇರಬಹುದು, ಅಥವಾ ಹಳ್ಳದ ಒಂದು ಸಂದರ್ಭದಲ್ಲಿ ಅದು ಖರ್ಚು ಕಡಿಮೆ ಇರ್ತದೆ. ಈ ಕಾಯಂ ನಿರ್ಮಾಣದ ಖರ್ಚು ಮತ್ತೆ ಪಂಪ್ ಸೆಟ್ಗೆ ನಾವು ಖರ್ಚು ಮಾಡಬೇಕಾಗ್ತದೆ, ಮತ್ತೆ ಇತರೆ ನಿರ್ವಹಣೆ ಖರ್ಚು 1,000 ಅಂತ ನಾವು ಸುಮಾರು 1,20,000 ಆರಂಭಿಕವಾಗಿ ಖರ್ಚು ಮಾಡಬೇಕಾಗ್ತದೆ. ಮತ್ತೆ ಈ ಒಂದು ಕೃಷಿ ಸಂದರ್ಭದಲ್ಲಿ ಕೆಲವು ಪರಿಕರಗಳು ಬೇಕಾಗ್ತದೆ, ಸುಣ್ಣ ಬೇಕಾಗ್ತದೆ, ಗೊಬ್ಬರ ಬೇಕಾಗ್ತದೆ, ಮತ್ತೆ ಮೀನು ಮರಿ ಬೇಕಾಗ್ತದೆ, ಅದಕ್ಕೆ ಆಹಾರ, ಹೀಗೆ ಹಿಡಿಯೋ ಖರ್ಚು ಇವೆಲ್ಲ ಸೇರಿದ್ರೆ ಸುಮಾರು 60,000 ಖರ್ಚು ಬರ್ತದೆ. ನಮ್ಮ ಒಂದು ಈ ಮೀನಿನ ಉತ್ಪಾದನೆ 1,000 ಒಂದು ಎಕರೆನಲ್ಲಿ ಉತ್ಪತ್ತಿಯಾಗಿದೆ ಅಂದರೆ ಅದಕ್ಕಿಂತನೂ ಹೆಚ್ಚಿಗೆ ಆಗೋದಕ್ಕೆ ಸಾಧ್ಯತೆ ಇದೆ. ನಾವು 1,000 ಕೆಜಿ ಉತ್ಪತ್ತಿಯಾಗಿದೆ, ಅದನ್ನು 100 ರೂಪಾಯಿ ಒಂದು ದರದಲ್ಲಿ ಮಾರಾಟ ಮಾಡಿದ್ದೀವಿ ಅಂದರೆ 100,000 ಒಂದು ಆದಾಯ ಬರ್ತದೆ. ಇದರ ಒಂದು ಇದರಲ್ಲಿ ನಾವು ಏನು ಈ ಪರಿಕರಗಳಿಗೆ ಖರ್ಚು ಮಾಡಿದ್ದವನ್ನು ಸುಮಾರು 60,000 ಕಳೆದ್ರೆ ಸುಮಾರು 40,000 ನಮಗೆ ಆದಾಯ ಬರ್ತದೆ. ಇನ್ನು ಈ ನಿರ್ಮಾಣ ಮಾಡೋದಕ್ಕೆ ಕೊಳವನ್ನು ನಿರ್ಮಾಣ ಮಾಡೋದಕ್ಕೆ ಏನು 120,000 ಇದನ್ನು ನಾವು ವರ್ಷ ವರ್ಷ ಸ್ವಲ್ಪ ಸ್ವಲ್ಪವೇ ಅದನ್ನು ತೀರಿಸ್ತಾ ಹೋಗಬೇಕಾಗ್ತದೆ. ಸೊ ಹೀಗೆ ಒಂದು ಅಂದಾಜು ಮಾಡಿದೆ. ಮೊದಲನೇ ಇದರಲ್ಲಿ 40,000 ತನಕ ಒಂದು ಎಕರೆ ಕೊಳದಲ್ಲಿ ನಾವು ವೈಜ್ಞಾನಿಕವಾಗಿ ಯಾವುದೇ ಒಂದು ಇದರಲ್ಲೂ ತಪ್ಪದಲ್ಲೇನೆ ನಾವು ಕೃಷಿ ಮಾಡಿದಾಗ ಯಾವ ಸ್ಟೆಪ್ಪನ್ನು ನಾವು ತಪ್ಪದಲ್ಲೇನೆ ಅನುಸರಿಸಿ ನಾವು ಮಾಡಿದಾಗ 40,000 ಆದಾಯವನ್ನು ಗಳಿಸಲಿಕ್ಕೆ ನಮ್ಮಲ್ಲಿ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ ನಾವು ಏನು ಗಮನದಲ್ಲಿ ಇಟ್ಕೋಬೇಕು ಕೃಷಿ ಮಾಡುವಂಥ ಸಂದರ್ಭದಲ್ಲಿ ಅಂತಂದರೆ, ನಾನು ಒಟ್ಟಾರೆ ಸಾರಾಂಶವಾಗಿ ಹೇಳೋದಾದರೆ, ಈ ಲಾಭದಾಯಕ ಮೀನು ಉತ್ಪಾದನೆಗೆ ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತಂದರೆ, ಕೊನೆಯಲ್ಲಿ ಮತ್ತೊಮ್ಮೆ ಹೇಳಿಬಿಡ್ತೀನಿ, ಉತ್ತಮ ಗಾತ್ರದ ಮೀನು ಮರಿಗಳನ್ನು ಆಯ್ಕೆ ಮಾಡಬೇಕು. ಯಾಕೆಂದರೆ ಚೆನ್ನಾಗಿ ಬದುಕಿ ಉಳಿತವೆ. ಒಂದು ಎಕರೆ ಕೊಳಕ್ಕೆ 4,000-5,000 ಮೀನು ಮರಿಯನ್ನು ಬಿತ್ತನೆ ಮಾಡಬೇಕು. ಮರಿಗಳನ್ನು ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳ ಒಳಗಡೆನೆ ಅದನ್ನು ಬಿಟ್ಟು ಈ ಒಂದು ಕೃಷಿ ಶುರು ಮಾಡಬೇಕಾಗ್ತದೆ. ನವೆಂಬರ್ ತಿಂಗಳ ನಂತರ ನಾವು ಮರಿ ಬಿತ್ತನೆ ಮಾಡೋಕೆ ಹೋಗಬಾರ್ದು. ಯಾಕೆ ಅಂತಂದರೆ, ಕೆಲವು ಸಂದರ್ಭದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ನೀರಿನ ಗುಣಮಟ್ಟ ಅಂದರೆ ಎತ್ತರ ಅದು ಕಡಿಮೆ ಆಗ್ತದೆ. ನೀರು ಆವಿಯಾಗಿ ಕೆಲವು ಸಂದರ್ಭದಲ್ಲಿ ಒಡೆಯೋದಕ್ಕೆ ಸಾಧ್ಯ ಇರೋದಿಲ್ಲ, ಕೆಲವು ನೀರು ಬೇಗ ಆವಿ ಆಗ್ತದೆ. ಸೊ ಅಲ್ಲಿ ನಾವು ಮೀನು ಬೆಳೆಯೋದಕ್ಕೆ ಹೆಚ್ಚು ಸಮಯ ಕೊಡೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ಬೇಗ ಶುರು ಮಾಡಿದ್ರೆ, ಈ ಒಣಗುವಂಥ ಸಂದರ್ಭದಲ್ಲಿ ಸುಮಾರು 1/4 kg-3/4 kg ಬೆಳೆದಿದ್ದೇವೆ ಅಂದ್ರೂ ನಮಗೆ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಬೇಗ ಶುರು ಮಾಡಬೇಕಾಗ್ತದೆ. ಕೃಷಿ ಮಾಡೋ ಮೊದಲೇ ಜಲಸಸ್ಯಗಳ ಮತ್ತು ಕಳೆ ಮೀನುಗಳ ನಿವಾರಣೆ ಅಥವಾ ನಿರ್ಮೂಲನೆ ಮಾಡಬೇಕಾಗ್ತದೆ. ಮತ್ತು ಶೀಘ್ರವಾಗಿ ಮೀನುಗಳ ಬೆಳವಣಿಗೆ ಪಡೆಯೋದಕ್ಕೆ ನಾವು ಈ ಗೊಬ್ಬರ ಹಾಕೋದ್ರ ಜೊತೆಗೆ ಕೃತಕವಾಗಿ ಆಹಾರವನ್ನು ಕೊಡಬೇಕಾಗ್ತದೆ. ಹಾಗೆ ಒಂದು ಬೆಳವಣಿಗೆ ಸಮಯದಲ್ಲಿ ನೀರಿನ ಗುಣಮಟ್ಟವನ್ನು ಚೆನ್ನಾಗಿ ಕಾಪಾಡ್ಕೋಬೇಕಾಗ್ತದೆ. ಮತ್ತು ಕೆಲವು ಕೊಳಗಳಿಗೆ ಒಳತೂಬು ಮತ್ತು ಹೊರತೂಬು ಏನಿರ್ತದೆ ಅದನ್ನು ನಾವು ಕ್ಲೀನಾಗಿ ಸುಭದ್ರವಾಗಿ ಅದನ್ನು ಲಾಕ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅದೇ ಲಾಕ್ ಆಗಿರುವಂತೆ ನೋಡ್ಕೋಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಕೆಲವರು ಕಿಡಿಗೇಡಿಗಳು ಹೋಗಿ ಅದನ್ನ ತಿರುಗಿಸ್ಬಿಡ್ಬಹುದು. ರಾತ್ರಿ ಸಂದರ್ಭದಲ್ಲಿ ತಿರುಗಿಸ್ಬಿಟ್ಟಾಗ ನೀರೆಲ್ಲ ಹೋಗ್ಬಿಡುತ್ತೆ. ಅದಕ್ಕೂ ಕೂಡ ನಾವು ಸರಿಯಾಗಿ ಗಮನ ಕೊಡಬೇಕಾಗ್ತದೆ. ಯಾರು ಬಂದು ಅದನ್ನ ಮುಟ್ಟಬಾರ್ದು, ಆ ರೀತಿ ಇಟ್ಕೊಂಡು ಅದನ್ನ ನಿರ್ವಹಣೆ ಮಾಡಬೇಕಾಗ್ತದೆ. ಹಾಗೆ ಕೆಲವು ಎಲ್ಲ ಚೆನ್ನಾಗಿ ಮಾಡಿರ್ತೀವಿ, ನಾವು ಕೊನೆ ಸಂದರ್ಭದಲ್ಲಿ ಯಾರೋ ಬಂದು ಇಟ್ಕೊಂಡು ಹೋಗುತ್ತೆ ಕಳ್ಳರು. ಸೊ ಅದರಿಂದ ಕೂಡ ನಾವು ರಕ್ಷಣೆಯನ್ನ ನಮ್ಮ ಮೀನುಗಳಿಗೆ ಕೊಡಬೇಕಾಗ್ತದೆ. ಅದಕ್ಕೊಂದು ಚಾವಣಿ ತರ ಮಾಡಿಸ್ಬೇಕು. ಹೌದು, ಈಗ ಇಷ್ಟೆಲ್ಲ ನಾವು ಈ ಕ್ರಮಗಳನ್ನು ಅನುಸರಿಸಿದ್ರೆ ಮೀನು ಕೃಷಿನಲ್ಲಿ ಖಂಡಿತ ಲಾಭ ಮಾಡೋದಕ್ಕೆ ಸಾಧ್ಯತೆ ಇದೆ. ಇನ್ನು ನನ್ನ ಹೆಚ್ಚಿನ ಮಾಹಿತಿಯನ್ನು ನನ್ನಿಂದ ಪಡೆಯಬೇಕು ಅಂತ ಇಚ್ಛೆ ಪಟ್ಟಲ್ಲಿ ನನ್ನ ಮೊಬೈಲ್ ಸಂಖ್ಯೆ 9410162803. ಇನ್ನೊಮ್ಮೆ ಹೇಳ್ತೀನಿ, 9410162803. ಇನ್ನೂ ಒಮ್ಮೆ ಹೇಳ್ತೀನಿ, ನನ್ನ ಮೊಬೈಲ್ ಸಂಖ್ಯೆಯನ್ನು 9408016283. ಸೊ ದಯಮಾಡಿ ಬೆಳಿಗ್ಗೆ 9 ಗಂಟೆಯಿಂದ ನೀವು 4 ಗಂಟೆ 5 ಗಂಟೆ ತನಕ ಕರೆ ಮಾಡಿ ನಿಮಗೆ ಬೇಕಾದಂತಹ ಮಾಹಿತಿಯನ್ನು ಕೇಳಬಹುದು. ಮೀನು ಕೃಷಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಸದಾ ಸಿದ್ಧನಾಗಿ ನಾನು ನಿಮಗಾಗಿ ಕಾಯ್ತೇನೆ. ವೆಂಕಟಪ್ಪ ಅವರ, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಪ್ರತಿಯೊಬ್ಬರೂ 1 ಎಕರೆ ಪ್ರದೇಶದಲ್ಲಿ ಒಳನಾಡು ಮೀನುಗಾರಿಕೆಯನ್ನು ನಡೆಸುವಂತ ಪರಿಸ್ಥಿತಿ ಇರೋದಿಲ್ಲ. ತಮ್ಮ ಕೃಷಿ ಭೂಮಿಯಲ್ಲೇ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸುವಂತಹ ಸಂದರ್ಭದಲ್ಲಿ ಒಂದು ಸಣ್ಣ ಕೃಷಿ ಹೊಂಡ ಆಗ್ಬೋದು ಅಥವಾ ಒಂದು ಸಣ್ಣ ಕೊಳ ಕೆರೆ ಆಗ್ಬೋದು ಮಾಡ್ಕೊಂಡಿರ್ತಾರೆ. ತಾವು ಕೇಳ್ತಾ ಇರೋದು ಒಳ್ಳೆಯ ಪ್ರಶ್ನೆ. ಈಗ ಹೆಚ್ಚಿನ ರೈತರುಗಳಲ್ಲಿ ಸಣ್ಣ ಸಣ್ಣ ಕೊಳಗಳಿರ್ತವೆ. 1 ಎಕರೆಗೆ 4,000 or 5,000 ಅಂದರೆ ನಾವು ನಮ್ಮ ಕೊಳದ ವಿಸ್ತೀರ್ಣವನ್ನು ಅದಕ್ಕೆ ಅನುಗುಣವಾಗಿ ನಾವು ಬಿಟ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ ಹೇಳೋದಾದರೆ, ನಮ್ಮ ಕೊಳದ ಉದ್ದ ಮತ್ತು ಅಗಲಗಳನ್ನು ಮೀಟರ್ಗಳಲ್ಲಿ ಅಳತೆ ಮಾಡ್ಕೋಬೇಕು. ಎರಡನ್ನು ಗುಣಿಸಿದರೆ ಅದರ ವಿಸ್ತೀರ್ಣ ಆಗಿರ್ತದೆ. ಆ ವಿಸ್ತೀರ್ಣಕ್ಕೆ ನಾವು ತಕ್ಕಂತೆ ಬಿಡಬೇಕಾಗ್ತದೆ. ಈಗ 1 ಎಕರೆ ಅಂತಂದರೆ 4,000 ಚದರ ಮೀಟರು. 4,000 ಚದರ ಮೀಟರ್ಗೆ ನಾನು 4,000 or 5,000 ಮರಿಗಳು ಅಂತ ಅನ್ಕೋತೀನಿ. ಒಂದು ಮರಿ ಅಲ್ಲಿಗೆ 4,000 / 4,000 ಇಂಟು ನಿಮ್ಮ ವಿಸ್ತೀರ್ಣ, ಕೊಳದ ವಿಸ್ತೀರ್ಣ, ಅದನ್ನು ಮಾಡಿದಾಗ ನಿಮ್ಗೆ ಎಷ್ಟು ಮರಿಗಳು ಬಿಡಬೇಕು ಅನ್ನೋದು ಸಿಗುತ್ತೆ. ಒಂದು ಮರಿ ಲೆಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಡ್ತೀನಿ ಅಂದ್ರೆ ಬಿಡ್ಬೋದು, ತೊಂದರೆ ಆಗೋದಿಲ್ಲ. ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ತೊಂದರೆ ಇಲ್ಲ, ನಾನು ಮಾಡ್ತೀನಿ ಬಿಟ್ಟು ಅಂತಂದ್ರೆ ಖಂಡಿತ ಮಾಡಬಹುದು. ಮತ್ತೆ ಒಂದು ಕಟಾವ್ ಆದ್ಮೇಲೆ ಮತ್ತೆ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ತಮಗೆ ಇಚ್ಛೆ ಪಡ್ತೇನೆ. ಈಗ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ತಳಿಗಳನ್ನು ಕೂಡ ಬಿಟ್ಟು ಸಾಕಣೆ ಮಾಡುವಂತಹ ರೂಢಿ ಇದೆ. ಉದಾಹರಣೆಗೆ ಹೇಳೋದಾದರೆ, ಇತ್ತೀಚೆಗೆ ಪಂಗೇಷಿಯಸ್ ಏಕತಳಿ ಮೀನು ಪಾಲನೆ ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಅದನ್ನು ಮಾಡಬಹುದು. ಅದು ನಮ್ಮ ಅನಿಸಿಕೆ ಪ್ರಕಾರನೂ ಕೂಡ ಸುಮಾರು 1 ಚದರ ಮೀಟರ್ನಲ್ಲಿ 5 ಮರಿಗಳನ್ನು ಬಿಟ್ಟು ಏಕತಳಿ ಮೀನು ಪಾಲನೆಯನ್ನ ನಾವು ಮಾಡಬಹುದು. ಹೆಚ್ಚಿನ ಸಂಖ್ಯೆ, ಯಾಕೆಂದ್ರೆ ಇಲ್ಲಿ ನಾವು ಹೆಚ್ಚು ಆಹಾರವನ್ನು ಕೊಡಬೇಕಾಗ್ತದೆ. ನಾವು ಹೆಚ್ಚು ಬಿಟ್ಟಾಗ ನಾವು ಕೊಡ್ತೀವಿ, ನಾವು ಕೇರ್ ಮಾಡ್ತೀವಿ ಅಂತಂದಾಗ ಹೆಚ್ಚಿಗೆ ಮಾಡಬಹುದು. ಎಷ್ಟು ಪ್ರಮಾಣ ಜಾಸ್ತಿ ಮಾಡಬೇಕಾಗುತ್ತೆ ಆಹಾರದ ಪ್ರಮಾಣ? ಇಲ್ಲಿ ಯಾವುದೇ ಒಂದು ಇದನ್ನ ನಾವು ತಗೊಂಡಾಗ ಮೀನುಗಳು ನಾವು ಬಿಟ್ಟಾಗ ಎಷ್ಟು ಅದರ ದೇಹ ತೂಕ ಇರ್ತದೆ ಅಂತ ನೋಡ್ಕೊಂಡು, ಉದಾಹರಣೆಗೆ 100 ಮರಿ ತಗೊಳ್ಳೋದು, ಅದು ಎಷ್ಟು ತೂಗುತ್ತೆ ಅಂತ ನೋಡ್ಕೊಳ್ಳೋದು. ಆ ದೇಹ ತೂಕದ 2-3% ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಬಿಟ್ಟಾಗ ಒಂದು 5% ಕೊಡಬೇಕಾಗ್ತದೆ. ಸ್ಟಾರ್ಟಿಂಗ್ ಸಣ್ಣ ಮರಿಗಳು ಇದ್ದಾಗ ಅದು ಆಹಾರವನ್ನು ಪೋಲ್ ಮಾಡೋದು ಜಾಸ್ತಿ ಇರ್ತದೆ. ಅದು ಬೆಳೆದ ಬೆಳೆದಂಗೆ ಅದು ಆಹಾರ ನೀಡಿದ ತಕ್ಷಣ ಹೋಗಿ ಇಡ್ಕೊಳ್ಳುವಂತಹ ಸಾಮರ್ಥ್ಯವನ್ನ ಅಥವಾ ಒಂದು ಚಾಕಚಕ್ಯತೆಯನ್ನ ಬೆಳೆಸ್ಕೊಳ್ತದೆ. ಸೊ ಅಲ್ಲಿ ಆಹಾರದ ಒಂದು ಪೋಲ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಸ್ಟಾರ್ಟಿಂಗ್ ಅಲ್ಲಿ 5% ಬಾಡಿ ವೈಟ್ ಮೇಲೆ, ದೇಹದ ತೂಕದ ಮೇಲೆ ನಾವು ಹೇಳ್ತೇವೆ. ಬರ್ತಾ ಬರ್ತಾ ಸ್ವಲ್ಪ 1% ಕಡಿಮೆ ಮಾಡ್ಕೊಂಡು ಕೊನೆಗೆ 2% ಸದಾ ಕೊಡಬೇಕಾಗ್ತದೆ. ಇನ್ನು 3-4 ತಿಂಗಳ ನಂತರ 2% ಆಹಾರವನ್ನ ಸದಾ ನಾವು ಎಷ್ಟು ಬೆಳೆಸ್ತೀವೋ ಅಷ್ಟು ತಿಂಗಳವರೆಗೂ ಕೊಡಬೇಕಾಗ್ತದೆ. ಆಹಾರದ ಪ್ರಮಾಣ ಜಾಸ್ತಿ ಆಗಬೇಕು. ಕೆಲವು ಸಂದರ್ಭದಲ್ಲಿ ನಾವು ಚೆನ್ನಾಗಿ ಆಹಾರ ಕೊಟ್ಟಂತೆ ಚೆನ್ನಾಗಿ ಬೆಳೀತವೆ. ಉದಾಹರಣೆಗೆ ಭಾರತೀಯ ಆನೆ ಮೀನು ಆಹಾರ ಕೊಟ್ಟಂಗೆ ಚೆನ್ನಾಗಿ ಬೆಳೀತದೆ. ಇದು ಹೆಚ್ಚಿನ ಸಾಂದ್ರತೆಯಲ್ಲಿ ಅದನ್ನ ಬಿಡಬಹುದು. ಇಲ್ಲಿ ಗಮನವಿಟ್ಟು ರೈತರು ಕೇಳಬೇಕು, ಭಾರತೀಯ ಆನೆ ಮೀನು ಮಾತ್ರ ಸಾಕಾಣಿಕೆಗೆ ಯೋಗ್ಯ, ಆಫ್ರಿಕಾದ ಆನೆ ಮೀನು ಸಾಕಾಣಿಕೆ ನಿಷಿದ್ಧವಾಗಿದೆ, ಅದನ್ನ ಬಿಡಬಾರದು, ಅದರಿಂದ ತಮಗೇನೆ ತೊಂದರೆ ಆಗ್ತದೆ, ಕಾನೂನು ಪ್ರಕಾರ ಅದು ತಪ್ಪು, ಮೀನುಗಾರಿಕಾ ಇಲಾಖೆ ಅದನ್ನ ನಿಷಿದ್ಧಗೊಳಿಸಿದೆ, ರಾಜ್ಯ ಸರ್ಕಾರದಿಂದ ಅದನ್ನ ಬೆಳೆಸಬಾರದು ಅನ್ನೋ ಆದೇಶ ಇದೆ, ಅದರಿಂದ ದಯಮಾಡಿ ಯಾವ ರೈತರನ್ನು ಕೂಡ ಆಫ್ರಿಕಾದ ಆನೆ ಮೀನನ್ನ ತಂದು ಸಾಕಣೆ ಮಾಡಬಾರ್ದು. ಅದು ಬೇಗ ಬೆಳೀತದೆ ನಿಜ, ಆದರೆ ತಾನು ಬೆಳೀತಿರೋಂತಹ ಪರಿಸರದಲ್ಲಿ ಇತರೆ ಜಲಚರ ಜೀವಿಗಳನ್ನ ಯಾವುದನ್ನು ಬಿಡೋದಿಲ್ಲ, ತಿಂದು ಬಿಡುತ್ತದೆ. ಆದ್ರಿಂದ ಈ ಮೀನು ಈ ನೆಲದ ಮೇಲೆ ಕೆಲವು ಸಂದರ್ಭದಲ್ಲಿ ಈ ಕೊಳವನ್ನ ಎಗರಿ ಹೊರಗಡೆ ಬಂದು ತೆವಳ್ಕೊಂಡು ಹೋಗಿ ಇನ್ನೊಂದು ಕಡೆ ಹೋಗುವಂತಹ ಒಂದು ಸಾಮರ್ಥ್ಯ ಅದಕ್ಕಿದೆ. ಹೊರಗಡೆ ಬಂತು ಒಂದೆಟ್ಗೆ ಸತ್ತೋಯ್ತದೆ ಅಂತ ನಾವು ಅನ್ಕೊಳಕಾಗಲಿಲ್ಲ, ಯಾಕೆಂದ್ರೆ ಇದಕ್ಕೆ ಗಾಳಿಯನ್ನ ತೆಗೆದುಕೊಂಡು ಉಸಿರಾಡುವಂತಹ ಒಂದು ಶಕ್ತಿ ಇದೆ. ಆದ್ರಿಂದ 1 ದಿನಗಳವರೆಗೂ ಅದು ಹೊರಗಡೆ ಬದುಕಿ ಉಳಿದಿರ್ತದೆ. ಸೊ ಇನ್ನೊಂದು ನೀರಿಗೆ ಇದು ಹೋಗಿ ತಲುಪಿದ್ರೆ ಅಲ್ಲಿ ತನ್ನ ಮರಿಗಳನ್ನ ಮಾಡಿಕೊಂಡ್ರೆ ಅಲ್ಲಿ ಪರಿಸರವನ್ನ ಹಾಳು ಮಾಡದಂಗಾಗ್ತದೆ. ಈಗ ನಾವು ಅನೇಕ ಒಂದು ಜಲಸಂಪನ್ಮೂಲಗಳಲ್ಲಿ ಇದರ ಹಾವಳಿಯಾಗಿದೆ. ಹಾಗಾಗಿ ಸ್ವಾಭಾವಿಕವಾಗಿ ಬೆಳೀತಿದ್ದಂತಹ ಬೇರೆ ಬೇರೆ ಇತರೆ ಜಾತಿಯ ಮೀನುಗಳು ಇಲ್ಲ, ಜಲಚರ ಜೀವಿಗಳಿಲ್ಲ. ಹಾಗಾಗಿ ಈಗ ರೈತ ಏನು ಮೀನುಗಾರಿಕೆ ಮಾಡ್ಕೊಂಡಿದ್ದಾನೆ, ನದಿ ಮತ್ತೆ ಜಲಾಶಯಗಳಲ್ಲಿ ಒಂದು ಜೀವನವನ್ನು ನಡೆಸ್ತಾ ಇದ್ದ, ಆ ಒಂದು ಮೀನನ್ನು ಹಿಡಿಯುವಂತಹ ಸಾಮರ್ಥ್ಯ ಕಡಿಮೆ ಆಗ್ಬಿಟ್ಟಿದೆ. ಅಂದರೆ ಮೀನುಗಳು ಸಿಗ್ತಾ ಇಲ್ಲ, ಈ ಒಂದು ಹಾವಳಿಯಿಂದ ಈ ಥರ ಆಗಿದೆ. ಆದ್ದರಿಂದ ದಯಮಾಡಿ ಯಾವುದೇ ರೈತರು ಕೂಡ ಈ ಆಫ್ರಿಕಾದ ಮೀನನ್ನು ಸಾಕಣೆ ಮಾಡಬೇಡಿ, ಅದು ನಿಷಿದ್ಧವಾಗಿದೆ. ಹಾಗೆ ಇತ್ತೀಚೆಗೆ ಇನ್ನೊಂದು ಹೊಸ ತಳಿ ಜೆನೆಟಿಕಲಿ ಇಂಪ್ರೂವ್ಡ್ ಫಾರ್ಮ್ಡ್ ತಿಲಾಪಿಯಾ ಅಂತ, ಈ ತಿಲಾಪಿಯಾ ಬೆಂಗಳೂರಿನ ನಮ್ಮ ಒಳನಾಡು ಮೀನುಗಾರಿಕಾ ಘಟಕದಲ್ಲಿ ಮೀನು ಮರಿಗಳ ಲಭ್ಯತೆ ಇರ್ತದೆ, ಅಲ್ಲಿ ಅದರ ಉತ್ಪಾದನೆ ಇದೆ. ಸೊ ಅಲ್ಲಿ ಕೇಳಿದಾಗ ಹಿರಿಯ ವಿಜ್ಞಾನಿಗಳು ಡಾಕ್ಟರ್ ಬಿ ವಿ ಕೃಷ್ಣಮೂರ್ತಿ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಅಲ್ಲಿ ಮರಿಗಳನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ನಿಮ್ಗೆ ಕೇಳಿ ಅವರು ಎಸ್ ಅಂತಂದ್ರೆ ಉತ್ಪಾದನೆ ಇದ್ರೆ ತಾವು ಅಲ್ಲಿಂದ ತಗೊಂಡು ನೀವು ಕೂಡ ಸಾಕಣೆ ಮಾಡಬಹುದು. ಇದನ್ನು ಕೂಡ ನಾವು 1 ಚದರ ಮೀಟರ್ನಲ್ಲಿ 5 ಮರಿಗಳಂತೆ ಬಿಟ್ಟು ಸಾಕಣೆ ಮಾಡಿ ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಸಂತೋಷ ಡಾಕ್ಟರ್ ವೆಂಕಟಪ್ಪ ಅವರೇ, ಇಷ್ಟೊತ್ತು ಒಳನಾಡು ಮೀನುಗಾರಿಕೆಗೆ ಇರುವಂತಹ ಅವಕಾಶಗಳು ಈ ಬಗ್ಗೆ ಬಹಳ ವಿಸ್ತಾರವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಿ. ವಿವಿಧ ಹಂತಗಳಲ್ಲಿ ಬೆಳೆಯುವಾದ್ರೆ 1 ಎಕರೆ ಪ್ರದೇಶದಲ್ಲಿ 5,000 ಮರಿಗಳು, ಹಾಗೇನೆ ಏಕತಳಿಯದ್ದು ನಾವು ಬೆಳೆಯೋದಾದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ. ಅಂದ್ರೆ ಏಕತಳಿ ಸಾಮಾನ್ಯವಾಗಿ ಪಂಗೇಶಿಯಸ್ಸು, ಭಾರತೀಯ ಆನೆ ಮೀನು ಮತ್ತೆ ಈ ತಿಲಾಪಿಯ ಮೀನುಗಳನ್ನ ಏಕತಳಿ ಸಾಕಣೆ ಮಾಡೋದಕ್ಕೆ ಅವಕಾಶ ಇದೆ. ಮಾರುಕಟ್ಟೆನೂ ಇದೆ, ಅದಕ್ಕೆ ಮಾರುಕಟ್ಟೆನೂ ಇದೆ. ಈ ರೀತಿಯ ಅವಕಾಶಗಳನ್ನ ಅದರಲ್ಲೂ ಕೇಂದ್ರ ಸರ್ಕಾರ ಈಗಾಗಲೇ ಆತ್ಮ ನಿರ್ಭರ ಯೋಜನೆ ಅಡಿಯಲ್ಲಿ ಒಳನಾಡು ಮೀನುಗಾರಿಕೆಗೆ ಹೆಚ್ಚಿನ ಒತ್ತನ್ನ ನೀಡ್ತಾ ಇದೆ. ಹಾಗಾಗಿ ಒಂದು ಇಲಾಖೆಯ ಸಹಕಾರ ಸೌಲಭ್ಯವನ್ನು ಪಡ್ಕೊಂಡು ಹೆಚ್ಚು ಜನ ಒಳನಾಡು ಮೀನುಗಾರಿಕೆಯಲ್ಲಿ ಯಶಸ್ಸನ್ನು ಗಳಿಸಲಿ ಎನ್ನುವ ಒಂದು ಆಶಯದೊಂದಿಗೆ ಈ ಮಾತುಕತೆಯನ್ನು ಮುಗಿಸೋಣ. ಧನ್ಯವಾದಗಳು ವೆಂಕಟಪ್ಪ ಅವರು. ನಮಸ್ಕಾರ ಸರ್.